ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಭಾಗಮಂಡಲದ ನಿದ್ಯಾಮಲೆ ಎನ್ಎಸ್ ಗಿರೀಶ್ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. ಗಿರೀಶ್ ಅವರು ಚೆನ್ನಾಗಿ ಕೃಷಿಯಲ್ಲಿ ತೊಡಸ್ಕೊಳ್ತಾ ಬಂದಿದ್ದಾರೆ, ಬೆಳವಣಿಗೆನೂ ಆಗಿದ್ದಾರೆ. ಕಾಫಿ, ಕಾಳುಮೆಣಸು, ಭತ್ತ, ತರಕಾರಿಗಳು, ಹಂದಿ ಸಾಕಾಣಿಕೆ, ಹಸುಗಳನ್ನು ಇಟ್ಕೊಂಡಿರೋದು, ಹೀಗೆ ಒಂದು ರೀತಿಯಲ್ಲಿ ಅರ್ಥಪೂರ್ಣವಾದ ಜೀವನ. ಅವರ ಅನುಭವಗಳನ್ನ ಈಗ ಪ್ರಸಾರ ಮಾಡುತ್ತಿದ್ದೀವಿ. ವಿಚಾರಗಳು ಇತರರಿಗೆ ಸ್ಫೂರ್ತಿದಾಯಕವಾಗ್ತವಂತ ಅನ್ಕೊಂಡು ನಾವು ಭಾವಿಸಿಕೊಂಡಿದ್ದೀವಿ. ನಮ್ಮ ರೇಡಿಯೋ ಕೇಳುಗರಾಗಿರುವ ಗಿರೀಶ್ ಅವರು ಏನ್ ಹೇಳ್ತಾರೆ ಆಲಿಸಿಕೊಳ್ಳಿ. ಗಿರೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಷ್ಟು ಎಕರೆ ತೋಟ ಇದೆ, ಗದ್ದೆ ಇದೆ, ಏನೇನ್ ಬೆಳಿತೀರಿ ಹೇಳಿ. ಸರ್ ನಮಗೆ 2 ಎಕರೆ ಗದ್ದೆ ಇದೆ, 3 ಎಕರೆ ಏಲಕ್ಕಿ ತೋಟ ಇದೆ, ಹೊಸ ತೋಟ ಸೇರಿಬಿಟ್ಟು 6 ಎಕರೆ ಕಾಫಿ ಇದೆ. ಸರ್ ಯಾವ್ದು ಕಾಫಿ ಬೆಳಿತಾರೆ? ಅದು ಕಾಫಿ ಫುಲ್ ರೋಬಸ್ಟ, ಮಧ್ಯದಲ್ಲಿ ಸ್ವಲ್ಪ ಕಾವೇರಿ ಕಾಫಿ ಹಾಕಿದೀನಿ. ಕಾವೇರಿ ಯಾವಾಗ ಹಾಕಿದಿರಿ? 4 ವರ್ಷ ಆಯ್ತು ಸರ್. ಇಳುವರಿ ಶುರುವಾಗಿದೆ? ಇಳುವರಿ ಬರ್ತಾ ಇದೆ ಸರ್. ಕಾವೇರಿ ಮತ್ತು ರೋಬಸ್ಟ ಎರಡನ್ನು ಸೇರಿಸಿದ್ರಿ ಒಂದೇ ತಾಕಿನಲ್ಲಿ? ಹೌದು. ರೋಬಸ್ಟ ಹಾಕಿ ಎಷ್ಟು ವರ್ಷ ಆಯ್ತು? 4 ಎಕರೆ ಹಾಕಿಬಿಟ್ಟು 20 ವರ್ಷ ಆಯ್ತು ಸರ್. ನೀವು ಹಾಕಿದ್ದ ತಂದೆಯವರು ನಾಟಿ ಮಾಡಿದ್ದ? ಇಲ್ಲ ಸರ್, ನಾನೇ ಸ್ವಂತವಾಗಿ ಹಾಕಿದ್ದು ಸರ್. ಮನೆಯಲ್ಲಿ ಯಾರ್ಯಾರು ಇದ್ರಿ ಗಿರೀಶಣ್ಣ? ಮನೆಯಲ್ಲಿ ನಾನು, ಮಿಸ್ಸಸ್ ಮತ್ತೆ ಮಕ್ಕಳು ಇಬ್ರು ಸರ್. ದನಕರುಗಳನ್ನು ಇಟ್ಕೊಂಡಿದ್ದಾರೆ? ಊಡಕ್ಕೆ ಎತ್ತುಗಳಿದ್ದವು ಸರ್, ಇವಾಗ ನೋಡ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಅಂತ ಕೊಟ್ಟು ಬಿಟ್ಟೆ. ಓಹೋ. ಹಸುಗಳು ಇದ್ವೆ 2. ಹಾಲು ನೀವು ಬಳಕೆ ಮಾಡ್ಕೊಂಡು ಮತ್ತೆ ಬೇರೆಯವರಿಗೂ ಮಾರಾಟ ಮಾಡ್ತೀರಾ? ಮಾರಾಟ ಮಾಡೋದಿಲ್ಲ ಸರ್, ಅಂದ್ರೆ ನಾನು ಹಾಲು ಮಾರಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಹಂದಿ ಸಾಕಾಣಿಕೆ ಉಂಟು. ಓಹೋ. ಹಂದಿ ಮರಿಗಳಿಗೆ ಚೆನ್ನಾಗಿ ಮಜ್ಜಿಗೆ ಎಲ್ಲ ಮಾಡಿ ಕೊಟ್ರೆ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಎಲ್ಲ ಬರ್ತದೆ. ಹೌದ್ರಾ? ಸ್ವಲ್ಪ ಮಾರಾಟವನ್ನು ಮಾಡ್ತಾ ಇದ್ದೀನಿ. ಓಹೋ. ಅಂದ್ರೆ ಹುಳಿ ಮಜ್ಜಿಗೆ ಕೊಡ್ತೀರಾ, ಸ್ವಲ್ಪ ತಿಳಿ ಮಜ್ಜಿಗೆ ಕೊಡ್ತೀರಾ? ಹುಳಿ ಮಜ್ಜಿಗೆನೆ ಕೊಡೋದು ಸರ್. ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಮಾಡಿ ಕೊಡೋದು. ಮರಿ ಇದ್ದಾಗ್ಲೇನೆ ಕೊಟ್ಬಿಡ್ತೀರಾ? ಹೌದು, ಹಾಗೇನೆ ಕೊಡ್ತೀನಿ. ಅಂದ್ರೆ ಹುಟ್ಟಿದ ಎಷ್ಟು ದಿನಗಳಲ್ಲಿ ಮಜ್ಜಿಗೆ ಕೊಡ್ಲಿಕ್ಕೆ ಶುರು ಮಾಡ್ಕೊಳ್ತೀರಿ? ಹುಟ್ಟಿ ಬಿಟ್ಟು 25 ದಿವಸದ ನಂತರ ಕೊಡ್ಲಿಕ್ಕೆ ಶುರು ಮಾಡ್ತೀನಿ. ಎಷ್ಟೆಷ್ಟು ಕೊಡ್ತೀರಿ ಒಂದೊಂದು ಮರಿಗೆ? ಅಂದ್ರೆ ಅವರಿಗೆ ಕೊಡುವ ಫುಡ್ ಉಂಟಲ್ಲ ತಿನಿಸು, ಅದರ ಮಧ್ಯದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡೋದು ಸರ್. ಓಹೋ. ಆಹಾರ ಜೊತೆಗೆ ಈ ಮಜ್ಜಿಗೆನ ಸೇರಿಸ್ಬಿಡ್ತೀರಾ? ಮಿಕ್ಸ್ ಮಾಡಿ ಕೊಡೋದು ಸರ್. ಅದಕ್ಕೆ ಆಹಾರ ಅನ್ಕೊಂಡು ನೀವೇ ಮಾಡ್ಕೊಂತೀರಾ ಅಥವಾ ಹತ್ತಿರದಲ್ಲಿ ಹೋಟ್ಲು ಅಥವಾ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ರ? ಹತ್ತಿರದಲ್ಲಿ ಹೋಟೆಲ್ ನಲ್ಲಿ ಯಾವಾಗ್ಲೂ ಸಿಕ್ಕೋದಿಲ್ಲ ಸರ್. ಪಕ್ಕದಲ್ಲಿ ಮಾರ್ಕೆಟ್ ನಡೀತದೆ ನಮ್ಮ ಇಲ್ಲಿ ಭಾಗಮಂಡಲ, ಸೋಮವಾರ ದಿವಸ ಅಲ್ಲಿಂದ 1-2-3 ಬ್ಯಾಗ್ ಸೊಪ್ಪುಗಳು ಸಿಗ್ತವೆ, ಅದನ್ನ ತಂದು ಬಳಸ್ಕೊಳ್ತೀನಿ. ಅಕ್ಕಿ ಇಂಥದನ್ನ ತಂದು ಬಿಟ್ಟು ನಾವು ಉಪಯೋಗ ಮಾಡ್ಕೊಳ್ತೀವಿ. ಹೋಟೆಲ್ದು ಅಥವಾ ಬೇರೆ ಸಭೆ ಸಮಾರಂಭಗಳದ್ದು ಸಿಗುವಾಗ್ಲೂ ಉಪಯೋಗ ಮಾಡ್ಕೊಳ್ತೀರಿ ಅಲ್ವಾ? ಸಭೆ ಸಮಾರಂಭಗಳಿಗೆ ಹೋಗುದಿಲ್ಲ ಸರ್, ಪಕ್ಕದ ಹೋಟೆಲ್ ನಲ್ಲಿ ಮಾತ್ರ ತಗೋದು ಸರ್. ಅಲ್ಲಿ ಈಗ ಸಭಾಭವನಗಳು ಅಥವಾ ಕಲ್ಯಾಣ ಮಂಟಪಗಳು, ಸಮುದಾಯ ಭವನಗಳಲ್ಲಿ ಮದುವೆಗಳಾದಾಗ ಅಲ್ಲಿ ಸಿಗುವ ಆಹಾರವನ್ನ ಉಪಯೋಗಿಸಿಕೊಳ್ಳೋದಿಲ್ಲ? ಯಾವ್ದು ತರೋದಿಲ್ಲ ಸರ್, ಅದಕ್ಕೆ ಸಮಯ ಅವಕಾಶ ಸಾಕಾಗುದಿಲ್ಲ ನಮಗೆ. ಹಾಗೆ ಹಾಗೆ. ಒಂದು 2 ಹೋಟೆಲ್ಗಳಿಗೆ ಹೇಳಿರ್ತೀರಾ? ಒಂದು ಹೋಟೆಲ್ ನಲ್ಲಿ ಸಿಗ್ತದೆ. ಮತ್ತೆ ಪಕ್ಕದಲ್ಲಿ 2 ಮನೆಗಳಲ್ಲಿ ಸಿಗ್ತದೆ ಸರ್. ಸರಿನ. ಯಾವಾಗ್ಲೂ ಎಷ್ಟು ಹಂದಿಗಳನ್ನ ಇಟ್ಕೊಂಡಿರ್ತೀರಿ? 6 ಹಂದಿಗಳನ್ನ ಇಟ್ಕೊಂಡಿದ್ದೀನಿ ಸರ್. ಓಹೋ. ಅದ್ರಲ್ಲಿ 2 ಹಂದಿಗಳು ಮರಿ ಹಾಕಿದ್ದೇವೆ. ಅದು ಒಂದು ಹಂದಿದು ಮರಿ ಎಲ್ಲ ಮಾರಾಟ ಮಾಡಿ ಆಯ್ತು. ಓಹೋ. ಮತ್ತೊಂದನ್ನು ಈ ತಿಂಗಳು ಕೊನೆಗೆ ಕೊಡ್ತೀನಿ. ಓಹೋ. ಆಮೇಲೆ ನಮ್ಮಲ್ಲಿ ದೂರದಲ್ಲಿ ಯಾರಾದ್ರೂ ಚಿಕ್ಕ ಚಿಕ್ಕ ಹಂದಿ ಸಾಕಾಣಿಕೆ ಅವರು ಇರ್ತಾರೆ ಸರ್, ತಾವು ಮರಿ ಹಾಕ್ಸ್ಬೇಕು ಅಂತ ಅವರಿಗೆ ಒಂದು ಆಸಕ್ತಿ ಇರ್ತದೆ. ಹಾಗೆ ಅವರಲ್ಲಿ ಗಂಡಂದಿ ಇರೋದಿಲ್ಲ ಸರ್, ಹಾಗೆ ನನ್ನ ಹತ್ರ ಗಂಡಂದಿ ಇದೆ, ಅದನ್ನ ನಾನು ಜೋಡಿಗೆ ತಗೊಂಡೋಗಿ ಬರ್ತೀನಿ ಸರ್. ಓಹೋ. ಗಂಡ ಹಂದಿಯನ್ನು ಯಾವಾಗ್ಲೂ ಇಟ್ಕೊಂಡಿರ್ತೀರ? ಗಂಡಂದಿ ಸುಮಾರು 10 ವರ್ಷದಿಂದ ನಾನು ಇಟ್ಕೊಳ್ತಾ ಇದ್ದೇನೆ. ಓಹೋ, ಸರಿನೇ. ಅಂದ್ರೆ ಯಾರು ಫೋನ್ ಮಾಡ್ತಾ ಇರ್ತಾರೆ, ಬರ್ಬೇಕು ಇವಾಗ ನಮ್ಮ ಹಂದಿಗೆ ಒಂದು ಜೋಡಿ ಮಾಡಿಸ್ಬೇಕು, ಮರಿ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಆವಾಗ ನಾನು ಕೂಡ್ಲೇ ಗಾಡಿ ಮಾಡಿಕೊಂಡು ಹಾಕೊಂಡು ಹೋಗ್ತೀನಿ ಸರ್. ಅದನ್ನ ತೆಗೆದುಕೊಂಡು ಹೋಗುವಾಗ ಅಥವಾ ಮತ್ತೆ ವಾಪಸ್ ತರುವಾಗ ಏನ್ ಎಚ್ಚರಿಕೆ ತೆಗೆದುಕೊಳ್ತೀರಿ? ತಗೊಂಡ್ಕೊಂಡು ಹೋಗುವಾಗ ಬರುವಾಗ ಎಂದಾ ಪಿಕಪ್, ತೊಟ್ಟಿ, ಜೀಪ್ ಯಾವ್ದಾರನ್ನ ಬಳಸ್ಕೊಳ್ತೀನಿ. ಮತ್ತೆ ಗಾಡಿಗೆ ಹಾಕ್ಸ್ಲಿಕ್ಕೆ ಇಳಿಸ್ಲಿಕ್ಕೆ ಬುದ್ಧಿ ಕಲಿಸಿಬಿಟ್ಟು ಅದು ಗಾಡಿ ಬಂದಾಗೆ ಹತ್ತಿ ಒಂದು ಬದಿಯಲ್ಲಿ ಹೋಗಿ ನಿಂತ್ಕೊಳ್ತದೆ ಸರ್. ಓಹೋ, ಅದು ಅಭ್ಯಾಸ ಮಾಡ್ಕೊಂಡಿದೆ. ಹೌದು, ಗಾಡಿ ನಿಂತಾಗ ಇಳಿಯುವಾಗ ಅವೇ ಇಳಿದು ಬರ್ತದೆ ಸರ್ ಜೊತೆಯಲ್ಲಿ. ಓ ಸರಿನೇ, ಆ ತರ ಏನು ಕಷ್ಟ ಇಲ್ಲ ಅಲ್ವಾ? ಯಾವುದು ಕಷ್ಟ ಇಲ್ಲ, ಹಾಗೆ ಅಂದ್ರೆ ನಮಗೆ ಟೈಮ್ ಇಲ್ಲ ಅಂದ್ರೆ ಗಾಡಿಯವರೇ ಬಂದು ತಗೊಂಡೋಗಿ ಅವರೇ ತಂದು ಕೊಡ್ತಾರೆ ಸರ್. ಸರಿನೇ ಸರಿನೇ, ಒಳ್ಳೇದ್ ನೋಡಿ. ಈಗ ಹೋರಿಗಳು ಹಾರಿಸ್ತಾರಲ್ಲ, ಆತರ ಏನು ಮನೆಯವರೇ ಇರ್ಬೇಕು? ಮನೆಯವರೇ ಬೇಕು ಅಂತೇಳಿ ಇಲ್ಲ. ಸರಿನೇ ಸರಿನೇ, ಗಾಡಿಯಲ್ಲಿ ಇರುವ ಡ್ರೈವರ್ನ ಬಿಟ್ಟು ಹೋಗೋದೇ ಇಲ್ಲ, ಹಾಗೆ ಜೊತೆಯಲ್ಲೇ ಇರ್ತದೆ ಸರ್. ಒಳ್ಳೇದೇ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದೆ ಅಲ್ವಾ? ಚೆನ್ನಾಗಿ ಮಾಡ್ತಾ ಇದ್ದೇನೆ. ಅದಕ್ಕೆ ಪ್ರತ್ಯೇಕವಾದ ಆಹಾರವನ್ನ ಕೊಡ್ತೀರಾ? ಇಲ್ಲ ಸರ್, ಎಲ್ಲರಿಗೆ ಕೊಡೋದು ಒಂದೇ ಆಹಾರ ಸರ್. ಆಮೇಲೆ ಪ್ರತ್ಯೇಕ ಅಂದ್ರೆ ಅದಕ್ಕೆ ಒಂದುಂಟು, ಒಂದು ಸೈಡ್ ಹೋಗಿ ಬಂದ ನಂತರ ಸ್ವಲ್ಪ ವೀಕ್ ಆಗ್ತದೆ ಸರ್, ಹಾಗೆ ದಿವಸಕ್ಕೆ ಎರಡೆರಡು ಮೊಟ್ಟೆ ಹಾಗೆ ಕೊಡ್ತಾ ಇರ್ತೀನಿ ಸರ್. ಆರು ಮೊಟ್ಟೆ ಕೊಡ್ತಾ ಇರ್ತೀನಿ ಸರ್. ಸರಿ ಸರಿ ಸರಿ, ಚೆನ್ನಾಗಿರ್ತದೆ. ಹೌದು, ಒಂದ್ಸಾರಿ ಹೋಗ್ ಬಂದ್ಮೇಲೆ ಮತ್ತೆ ಇನ್ನೊಂದ್ಸಾರಿ ಯಾರಾದ್ರೂ ಕರೆದ್ರೆ ಒಂದ್ ಮೂರ್ ನಾಲ್ಕು ದಿನ ಬಿಟ್ಟು ಕಳ್ಸಿಕೊಡ್ತೀರಾ? ಮಾರನೇ ದಿವಸ ಆದ್ರೂ ತಗೊಂಡು ಹೋಗ್ತೀನಿ ಸರ್. ಹೌದಾ? ಹೌದೌದು. ಆಗ ಇನ್ನೂ ಎರಡು ಮೊಟ್ಟೆ ಹೆಚ್ಚಿಗೆ ಕೊಡ್ತೀರಾ ಅಥವಾ ಅಷ್ಟೇ ಸಾಕಾಗುತ್ತಾ? ಅದು ಹೆಚ್ಚಿಗೆ ಕೊಡ್ತೀನಿ ಸರ್, ಆರು ಮೊಟ್ಟೆ ಕೊಡುವ ಬದಲು ಒಂದು ಹತ್ತು ಮೊಟ್ಟೆ ಹೆಚ್ಚಿಗೆ ಕೊಡ್ತೀನಿ ಸರ್. ಹಾಗೆ ಹಾಗೆ, ಒಳ್ಳೆ ಪುಷ್ಟಿ ಆಗಿರ್ತದೆ, ತುಂಬಾ ವೀಕ್ ಆಗೋದಿಲ್ಲ ಅಷ್ಟು. ಎಂತ ತಳಿ ಇದು, ಗಂಡು ಹಂದಿ ಇಟ್ಕೊಂಡಿದಿರಲ್ಲ? ಹೈಬ್ರಿಡ್ ಅಲ್ಲ ಸರ್, ಸಾಮಾನ್ಯ ತಳಿ. ಯಾರ್ಕ್ ಶೈರ್ ಅನ್ಕೊಂಡು ಕಪ್ಪು ಬಣ್ಣದ? ಕಪ್ಪು ಬಣ್ಣದ. ನಿಮ್ಮಲ್ಲೇ ಹುಟ್ಟಿ ಬೆಳೆದಿರೋದು ಅಲ್ವಾ? ಹೌದು ಹೌದು. ಹೆಚ್ಚು ಕಡಿಮೆ ಒಂದು ಒಂದರ ಪ್ರತಿ ದಿವಸ ತಗೊಂಡು ಹೋಗ್ತೀನಿ ಸರ್, ಅಂದ್ರೆ ಸಿಕ್ಕೋದಿಲ್ಲ, ಕೆಲವೊಮ್ಮೆ ವಾರದಲ್ಲಿ ಎರಡು ಮೂರು ಬಾರಿ ಸಿಗ್ತದೆ, ಕೆಲವೊಮ್ಮೆ ಹದಿನೈದು ದಿವಸ ಒಂದು ಸಿಗ್ತದೆ, ತಿಂಗಳಿಗೆ ಒಂದು ಸಿಗ್ತದೆ, ಅದು ಹೇಳಕ್ಕಾಗುದಿಲ್ಲ ಸರ್. ಹಾಗೆ ಹಾಗೆ, ಒಂದ್ಸಾರಿ ಹೋಗಿ ಬಂದದಕ್ಕೆ ಎಷ್ಟು ತಗೊಳ್ತೀರಿ ಅವ್ರ ಕಡೆಯಿಂದ? ವೆಹಿಕಲ್ ಬಾಡಿಗೆ ಅವರೇ ಕೊಡಬೇಕು ಸರ್. ಆಮೇಲೆ ಮರಿ ಹಾಕಿ ಅದನ್ನ ಮಾರಾಟ ಮಾಡುವಾಗ ನಮಗೆ ಫಸ್ಟ್ ಒಂದು ಗಂಡು ಮರಿಯನ್ನು ಕೊಡ್ತಾರೆ ಅವರು. ನಮಗೆ ಗಂಡು ಮರಿ ಬೇಡ ಅಂದ್ರೆ ಅವರು ಹಣವನ್ನೇ ಕೊಡ್ತಾರೆ ನಮಗೆ, ಅದೇ ರೇಟ್ ಅನ್ನು. ಓ ಹಾಗೆ ಹಾಗೆ, ಅನುಕೂಲ ಆಗ್ತದೆ ನಮಗೆ. ಮರಿಗಳು ಹುಟ್ಟೋ ತನಕ ನೀವು ದುಡ್ಡು ತಗೊಂಬಲ್ಲ ಅಥವಾ ಮರಿನ ತಗೊಂಬಲ್ಲ? ಇಲ್ಲ, ಹುಟ್ಟಿ ಮಾರಾಟ ಮಾಡಿದ ನಂತರ ತಗೊಳ್ಳಿ ಸರ್. ಓ ಹಾಗೆ ಹಾಗೆ, ಅದು ಯಾವ ಬೆಲೆಗೆ ಮಾರಾಟ ಮಾಡ್ತಾರೆ ಅದೇ ಬೆಲೆನು ನಾನು ತಗೊಳ್ಳಿ ಸರ್. ಓಹೋ, ಹಾಗಾಗಿ ಒಂದು ಗಂಡು ಹಂದಿ ಯಾವಾಗ್ಲೂ ನಿಮ್ಮ ಹತ್ತಿರ ಇರುತ್ತೆ, ಜೊತೆಗೆ ಹೆಣ್ಣು ಹಂದಿನೂ ಇರುತ್ತೆ, ಮರಿಗಳನ್ನು ಇರ್ತವೆ ಅಲ್ವಾ? ಇರ್ತವೆ ಸರ್. ಮರಿಗಳನ್ನು ಮಾರಾಟ ಮಾಡ್ತೀರಿ, ಮಾಂಸವನ್ನು ಮಾರಾಟ ಮಾಡ್ತೀರಾ? ಮಾಂಸವನ್ನು ಸಹ ಮಾರಾಟ ಮಾಡ್ತೀನಿ ಸರ್. ಹಾ, ಸಮಾರಂಭ ಏನಾದ್ರೂ ಇದ್ರೆ ನಾನೇ ಕೊಡ್ತೀನಿ, ಇಲ್ಲಾಂದ್ರೆ ಫ್ರಿಜ್ಗೆ ಕೊಡ್ತೀನಿ. ಓಹೋ, ಎಷ್ಟು ವರ್ಷಗಳಿಂದ ಹಂದಿಗಳನ್ನ ಸಾಕೊಂತ ಬಂದಿದ್ರಿ? 13 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಓಹೋ, ಹಂದಿ ಸಾಕಾಣಿಕೆಯಿಂದ ನಿಮಗೆ ಏನು ಅನುಕೂಲ ಕಂಡಿದೆ? ಹಂದಿ ಸಾಕಾಣಿಕೆಯಿಂದ ತೊಂದರೆ ಇಲ್ಲ ಸರ್, ನಮಗೆ ಅನುಕೂಲ ಪರವಾಗಿಲ್ಲ. ಹಾ, ಏನೇನು ಪ್ರಯೋಜನ ಹೇಳಿ? ಎಲ್ಲ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣಕಾಸಿನಲ್ಲೆಲ್ಲ ವ್ಯವಸ್ಥೆಗೆ ರೆಡಿ ಆಗ್ತದೆ. ಹಾಗಾಗಿ ಮತ್ತೆ ಅದರಿಂದ ಗೊಬ್ಬರನ್ನು ಸಿಗ್ತದೆ ತೋಟಕ್ಕೆ ಹಾಕ್ಲಿಕ್ಕೆ. ಗೊಬ್ಬರವನ್ನು ಹೇಗೆ ಉಪಯೋಗಿಸ್ಕೊಳ್ತೀರಿ? ನಾವು ಕಾಫಿಗೆ ಸ್ವಲ್ಪ ಹಾಕ್ತೀವಿ ಸರ್, ಮನೆ ಹತ್ತಿರ ಇರುವ ತೋಟಗಳಿಗೆಲ್ಲ ಬಳಸ್ಕೊಳ್ತೀನಿ. ಅಂದ್ರೆ ಇದನ್ನೇ ಪ್ರತ್ಯೇಕವಾಗಿ ಹಾಕ್ತೀರಾ, ಸಗಣಿ ಗೊಬ್ಬರ ಜೊತೆಗೆ ಇದನ್ನು ಸೇರಿಸಿ ಕೊಡ್ತೀರಾ? ಇದನ್ನ ಪ್ರತ್ಯೇಕವಾಗಿ ಹಾಕೋದು ಸರ್. ಓಹೋ, ತರಕಾರಿಗೂ ಸಹ ಬೆಳೆಸ್ಕೊಳ್ತೀನಿ ಸರ್. ಏನು ಪ್ರತ್ಯೇಕವಾಗಿ ಯಾಕೆ ಕೊಡ್ತೀರಿ, ಸಗಣಿ ಗೊಬ್ಬರ ಜೊತೆಗೆ ಯಾಕೆ ಸೇರ್ಸಲ್ಲ? ಇಳುವರಿ ಚೆನ್ನಾಗಿ ಬರ್ತಾ ಉಂಟು ಸರ್. ಓಹೋ, ಹಂದಿ ಗೊಬ್ಬರದಲ್ಲಿ, ಹಂದಿ ಗೊಬ್ಬರದಲ್ಲಿ ಗಿಡನೂ ಚೆನ್ನಾಗಿ ಬರ್ತದೆ, ಆಮೇಲೆ ಡ್ರಾಪ್ ಅಷ್ಟು ಆಗೋದಿಲ್ಲ ಸರ್. ಓಹೋ, ಸಗಣಿ ಗೊಬ್ಬರದಲ್ಲಿ ಅದೇ ತರ ಅಂದ್ರೆ ನನಗೆ ಇದೊಂದು ತುಂಬಾ ಇಷ್ಟ. ಸಗಣಿ ಗೊಬ್ಬರಕ್ಕಿಂತ ಹೆಚ್ಚು ಶಕ್ತಿಯುತವಾದದ್ದು ಅಂತ ಹೇಳ್ತಾರಲ್ವ? ಇದರಲ್ಲಿ ಅದೇ ಸ್ವಲ್ಪ ಇದ್ರೂ ಹೆಚ್ಚು ಗಿಡಗಳಿಗೆ ಹಾಕಬಹುದು. ಹೆಚ್ಚು ಗಿಡಗಳಿಗೆ ಹಾಕಬಹುದು. ಕೊಟ್ಟಿಗೆ ಗೊಬ್ಬರ ಒಂದು ಬುಟ್ಟಿಯನ್ನ ನಾಲ್ಕು ಗಿಡಕ್ಕೆ ಹಾಕಿದರೆ ಇದೊಂದು 8 ಗಿಡಗಳಿಗೆ ಹಾಕಬಹುದು. ಓ ಹಾಗೆ. ಈ ಹಂದಿ ಗೊಬ್ಬರವನ್ನ ನೀವು ಒಂದು 2-3 ತಿಂಗಳು 4 ತಿಂಗಳು ಇಟ್ಟು ಹಾಕ್ತೀರಾ ಅಥವಾ ಆಗಿಂದಾಗ ಬಳಕೆ ಮಾಡ್ಕೊಂಡ್ಬಿಡ್ತೀರಾ? ಆಗಿಂದಾಗಿ ಇಲ್ಲ ಸರ್, 1 ತಿಂಗಳು ಕಳೆದ ನಂತರ ಬಳಸಿಕೊಳ್ಳೋದು ಸರ್. ಓಹೋ ಹಾಗೆ, ಇಲ್ಲಾಂದ್ರೆ ಸ್ವಲ್ಪ ಭಾರವಾಗಿ ಇರ್ತದೆ. ಹೌದು ನಿಜ, ಗಿಡಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಹಂದಿ ಗೂಡನ್ನ ಕ್ಲೀನ್ ಮಾಡುವಾಗ ವೇಸ್ಟ್ ಮತ್ತೆ ನೀರು ಎಲ್ಲದು ಒಂದೇ ಕಡೆಗೆ ಹೋಗೋ ತರ ಮಾಡ್ಕೊಂಡಿದ್ರೆ ಹೇಗೆ? ಎಲ್ಲ ಒಂದೇ ಕುಂಡಿಗೆ ಹೋಗ್ಲಿಕ್ಕೆ ಮಾಡಿದೀನಿ ಸರ್. ಅದರಿಂದ ತಿಂಗಳಿಗೆ ಒಂದ್ಸಾರಿ ನಾನು ಕ್ಲೀನ್ ಮಾಡಿಬಿಟ್ಟು ಸೈಡ್ಗೆ ಹಾಕಿಬಿಟ್ಟು ಮುಚ್ಚಿ ಇಟ್ಟು ಮಳೆ ಏನಾದ್ರೂ ಬಂದ್ರೆ ಕೊಚ್ಚಿ ಹೋಗದಾಗೆ ಮತ್ತೆ ನಂತರ ನೊಣಗಳು ಸೊಳ್ಳೆಗಳು ಯಾವ್ದು ಬರೋದಾಗೆ ಮುಚ್ಚಾಗೆ ಮಾಡಿ ಇಟ್ಟುಕೊಳ್ತೀನಿ. ಅದಕ್ಕೇನಾದ್ರೂ ಮತ್ತೆ ಸುಣ್ಣ ಅದಂತ ಮೇಲೆ ಹಾಕೊಳ್ತೀರಾ? ಗುಂಡಿಗೆ ಹಾಕೊಳ್ತೀವಿ ಸರ್, ಸುಣ್ಣ ಹಾಕ್ತೀನಿ, ಸ್ಪ್ರೇ ಮಾಡಿಸ್ತಾ ಇರ್ತೀನಿ, ಗೂಡು ಸುತ್ತಮುತ್ತ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡು ಇದ್ದೀನಿ. ವಾರಕ್ಕೊಂದು ಸಾರಿ ಸ್ಪ್ರೇ ಹೊಡಿತಾ ಇರ್ತೀನಿ. ಏನ್ ಸ್ಪ್ರೇ ಮಾಡ್ತೀರಿ? ಇದೆಲ್ಲ ಸಿಗ್ತಲ್ಲ ಸರ್, ಗದ್ದೆಗಳಿಗೆ ಸ್ಪ್ರೇ ಮಾಡ್ತೇವೆ ಕ್ರಿಮಿನಾಶಕ. ಸೊಳ್ಳೆ ಬರಬಾರ್ದು, ನೊಣ ಬರಬಾರ್ದು ಅಂತ ಅನ್ಕೊಂಡ? ಹೌದು, ಸೊಳ್ಳೆ ಬರಬಾರ್ದು. ಮೇನ್ ಆಗಿ ಹಂದಿನ ಬಗ್ಗೆ ಸಾಕಾಣಿಕೆಯಲ್ಲಿ ಸ್ವಲ್ಪ ಅದನ್ನ ಗಮನಕ್ಕೆ ತಗೊಳ್ಬೇಕು ಸರ್, ಯಾಕಂದ್ರೆ ಹಂದಿ ಸೊಳ್ಳೆ ಬಹಳ ಕಷ್ಟ. ಹೌದಾ? ನಾವು ಸ್ವಲ್ಪ ಸೊಳ್ಳೆ ಬಗ್ಗೆ ತನ್ನ ಜಾಗೃತಿ ಮಾಡಿಕೊಳ್ಳೋದು ಒಳ್ಳೇದೇ. 5 ಹಂದಿಗಳು ಯಾವಾಗ್ಲಿರ್ತಾವ ನಿಮ್ಮಲ್ಲಿ ಅಂತ ಹೇಳ್ತಾ ಇದ್ರಿ ಅಲ್ವಾ? ಯಾವಾಗ್ಲೂ ಇರ್ತವೆ ಸರ್, ಕೆಲವೊಮ್ಮೆ 7-8 ವರೆಗೆ ಇರ್ತದೆ. ಸರಿನೇ ಸರಿನೇ. ಒಬ್ರೆ ಸಾಕಾಗುತ್ತಾ ನೋಡ್ಕೊಳ್ಳಿಕ್ಕೆ? ನಡ್ಕೊಳಕ್ಕೆ ನಾವು ಒಬ್ರೇ ಸಾಕಾಗ್ತದೆ ಸರ್. ಟೈಮಿಂಗ್ಸ್ ನಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಬೆಳಿಗ್ಗೆ ಒಂದು 5:30-6 ಗಂಟೆ ಒಳಗಡೆ ಅದರ ಕೆಲಸ ಮುಗಿಯುತ್ತದೆ. ಆ ನಂತರ ಹಸುಗಳನ್ನ ಹಾಲು ಕರೆದು ಆಗ್ತದೆ, ಅವ್ರನ್ನ ಕಟ್ಕೊಳ್ತೀನಿ ಮೇವಿಗೆ. ಆಮೇಲೆ ನಾಷ್ಟ ಎಲ್ಲ ಆದ್ಮೇಲೆ ಕೆಲಸಕ್ಕೆ ಜನ ಬಂದ್ರೆ ಅವ್ರ ಜೊತೆ ಹೋಗೋದು ಕೆಲಸ ಮಾಡೋದು ಬರುತ್ತೆ. ಓಹೋ, ಅಂದ್ರೆ ಬೆಳಿಗ್ಗೆ 5:30-6 ಹಂದಿ ಗೂಡಿನ ಕೆಲಸ ಮಾಡಿ ಅದಕ್ಕೆ ಆಹಾರ ಕೊಟ್ಟು ಮುಗಿಸ್ಬಿಡ್ತೀರಾ? ಮುಗಿಸ್ಬಿಡ್ತೀನಿ ಸರ್. ಮತ್ತೆ ಇನ್ನೊಂದ್ಸರಿ ಹೋಗ್ಬೇಕಂತಂದ್ರೆ ಮರುದಿನ ಅಥವಾ ಸಾಯಂಕಾಲ ಕೊಡ್ತೀನಿ? ಇಲ್ಲ ಇಲ್ಲ, ಮಧ್ಯಾಹ್ನ ಕೊಡ್ತೀನಿ ಸರ್. ಸಂಜೆ 6 ಗಂಟೆಗೆ ಮಾರ್ಕೆಟಿಂದ ತಂದ ಎಲೆಗಳು ಅಥವಾ ಅದು ಖಾಲಿ ಆದ್ರೆ ಪಕ್ಕದಲ್ಲಿ ಹಸಿ ಹುಲ್ಲನ್ನೆಲ್ಲ ತಂದು ಹಾಕ್ತೀನಿ ಸರ್. ಒಟ್ಟು 3 ಸಾರಿ ಆಹಾರ ಕೊಡ್ತೀರಿ? ಹೌದು, 3 ಸಲ ನಾನು ಆಹಾರ ಕೊಡ್ತಾ ಇದ್ದೀನಿ. ಓಹೋ, ಕೆಲವೊಬ್ರು ಒಂದೇ ಸಾರಿ ಸಾಕು, 2 ಸಾರಿ ಸಾಕು ಅನ್ನೋ ತರ ಹೇಳ್ತಾರೆ. ಇಲ್ಲ ಸರ್, ನಾವು ಎಷ್ಟು ಚೆನ್ನಾಗಿ ನೋಡಿದೇವೆ ಅಷ್ಟೇ ಅವರು ಚೆನ್ನಾಗಿ ಬೆಳವಣಿಗೆ ಬರ್ತದೆ ಸರ್. ಹಾಗೆ ಹಾಗೆ, ಬೇರೆ ತಳಿ ಬಗ್ಗೆ ಯೋಚನೆ ಮಾಡಿಲ್ವಾ? ಬೇರೆ ದುರಾಕ ಎಲ್ಲ ನೋಡಿದೀನಿ ಸರ್, ಅಂದ್ರೆ ಬೇಡಂತ ಇಷ್ಟ ಆಗಿಲ್ಲ. ಯಾಕೆಂದ್ರೆ ದೊಡ್ಡ ಹಂದಿಗಳು ಅದು ಹೆಚ್ಚು ಕಡಿಮೆ 150-200 ಕೆಜಿವರೆಗೆ ಮಾಂಸ ಬಂದು ಬಿಟ್ರೆ ಮಾರ್ಕೆಟ್ ಅಲ್ಲಿ ತಗೊಳ್ಳೋದು ಸ್ವಲ್ಪ ಹಿಂಚೆ ಮುಂಚೆ ನೋಡ್ತಾರೆ ಸರ್. ಓಹೋ, ಹಾಗೆ ಅಂದ್ರೆ ಸಣ್ಣ ತಾಯಿ ಸಾಕು ಅಂತ ಹಾಗೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ನೋಡಿ, ಕೃಷಿಕರಿಗೆ ಹಂದಿ ಸಾಕಾಣಿಕೆ ಈ ಕಡೆ ಬೆಳೆಗಳಿಗೂ ಗೊಬ್ಬರ ಲಭಿಸೋ ರೀತಿಯಲ್ಲಿ ಆಗ್ತದೆ, ಜೊತೆಗೆ ಮಾಂಸದ ಮಾರಾಟದಿಂದ ದುಡ್ಡು ಸಿಗುತ್ತೆ. ಮರಿಗಳನ್ನು ಮಾರಾಟ ಮಾಡಿ ದುಡ್ಡು ಗಳಿಸ್ತೀರಿ ಅಲ್ವಾ? ಹೌದು ಸರ್. ಅದಕ್ಕೆಲ್ಲ ಗೂಡು ಮತ್ತೆ ಇನ್ನು ಇತರ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ದೊಡ್ಡ ದುಡ್ಡೇನು ವ್ಯಯ ಮಾಡಿರ್ಲಿಕ್ಕಿಲ್ಲ ನೀವಲ್ವಾ? ಇಲ್ಲ ಸರ್, ಸ್ವತಃವಾಗಿ ನಾವೇ ಸ್ವಲ್ಪ ಪ್ರಯತ್ನ ಪಟ್ಟು ನಾವೇ ಕಟ್ಟಿಕೊಂಡಿದ್ದು. ಗೂಡು ಹೇಗೆ ಮಾಡಿದಿರಿ ಅಂತ ಹೇಳಿ? ಕಾಡು ಕಲ್ಲಿನಲ್ಲಿ ನೆಲದ ಅಡಿಗೆ ಹಾಕಿಬಿಟ್ಟು ಆ ನಂತರ ಚೆತ್ತುಗಲ್ಲು ತಂದು ಅದರಲ್ಲಿ ಕಟ್ಟಿದ್ವಿ ಸರ್. ಹಂಚು ಹಾಕಿದೀನಿ, ಎರಡು ಗೂಡಿಗೆ ಸೀಟನ್ನು ಹಾಕಿದ್ದೀನಿ. ಹೌದಾ? 3 ಗೂಡು ಇದೆ. ಮತ್ತೆ ಗಾಳಿ ಆಡ್ತಾ ಇರಬೇಕು. ಮೇನ್ ಆಗಿ ಹಂದಿ ಸಾಕಾಣಿಕೆಯಲ್ಲಿ ಗಾಳಿ ಬೇಕು, ನಂತರ ಬೆಳಕು ಬೇಕು ಸರ್. ಮತ್ತೆ ಮಳೆ ಬಂದಾಗ ರಕ್ಷಣೆ ಬೇಕು. ರಕ್ಷಣೆ ಬೇಕು, ಚೆನ್ನಾಗಿರಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು ಚಳಿ ಜಲ ಇರೋತ್ತಿಗೆ. ಮತ್ತೆ ಇದಕ್ಕೆ ರೋಗಗಳು ಸಮಸ್ಯೆಗಳು ಏನಾದರೂ ಕಂಡಿದೀರಾ ಅಥವಾ ಅಂತ ಸಮಸ್ಯೆ ಇಲ್ವಾ? ಕಾಯಿಲೆಗಳು ಅಂದ್ರೆ ಸಾಮಾನ್ಯ ನಾನು ಮದ್ದು ಇಂಜೆಕ್ಷನ್ ನಾನೇ ಮಾಡ್ತೀನಿ ಸರ್. ಓಹೋ, ಇಂಜೆಕ್ಷನ್ ಎಲ್ಲ ನಾನೇ ಮಾಡಿಕೊಳ್ತೀನಿ. ಮೆಡಿಸಿನ್ ಇದೆಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ, ಎಲ್ಲ ತಗೊಳ್ಬಿಡ್ತೀನಿ ಮೆಡಿಕಲ್ ಶಾಪ್ ಇಂದ. ಓಹೋ, ಸರಿನೇ. ವೈದ್ಯರನ್ನ ಅವಲಂಬನೆ ಮಾಡುವ ಪ್ರಮೇಯ ನಿಮಗಿಲ್ಲ? ಅಂತ ಸಂದರ್ಭ ಬಂದ್ರೆ ವೈದ್ಯರನ್ನ ಫೋನ್ ಮಾಡಿ ಹೇಳ್ತೀನಿ ಸರ್, ಅವ್ರು ಬರ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಅವ್ರು ಹೋಗ್ತಾರೆ ಸರ್. ಓಹೋ, ಅಂದ್ರೆ ವಿಚಾರಗಳನ್ನ ತಿಳಿದುಕೊಂಡು ಅದನ್ನ ನಿರ್ವಹಿಸೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಸಮಯ ಉಳಿತಾಯ ಆಗ್ತದೆ, ಖರ್ಚು ಉಳಿತಾಯ ಆಗ್ತದೆ, ಮತ್ತೆ ಗಾಬರಿ ಅನ್ಸೋದಿಲ್ಲ ಅಲ್ವಾ? ಹೌದೌದು, ಒಳ್ಳೇದೇ. ಹಸುಗಳನ್ನ ಎತ್ತುಗಳನ್ನ ಸಾಕೊಂಡು ಬಂದಿದ್ದೀನಿ, ಇತ್ತೀಚೆಗೆ ಎತ್ತುಗಳನ್ನ ಮಾರಾಟ ಮಾಡಿದೆ ಅನಾನುಕೂಲದಿಂದ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಎತ್ತುಗಳನ್ನ ಯಾಕೆ ಇಟ್ಕೊಂಡಿದ್ರಿ? ಎತ್ತುಗಳನ್ನ ನಾವು ಉಳುಮೆ ಮಾಡಿಬಿಟ್ಟು ನಾನು ಬಳಸ್ಕೊಳ್ತಾ ಇದ್ದೆ ಸರ್. ಆದ್ರೆ ಇವಾಗ ಇಲ್ಲ, ಪಕ್ಕದಲ್ಲಿ ಎಲ್ಲ ಗದ್ದೆಗಳಿಗೆ ಎಲ್ಲ ಅವರು ಕಟ್ಟಿ ಹಾಕ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಓಹೋ, ಅಂದ್ರೆ ಕಟ್ಟಿ ಹಾಕಬೇಕಲ್ಲ. ಎತ್ತುಗಳನ್ನು ಸಾಕಿದ್ರು ಸಾಕು, ಅವ್ರನ್ನ ಒಂದು ದಿವಸಕ್ಕೆ ಒಂದು 2-3 ಗಂಟೆ ಆದ್ರೂ ಹೊರಗಡೆ ಕಟ್ಟಿ ಹಾಕಬೇಕು, ಸರಿಯಾದ ವ್ಯವಸ್ಥೆ ಇಲ್ಲ. ಹಾಗಾಗಿ ಅದನ್ನು ಕೊಟ್ಟು ಬಿಟ್ಟು ಟಿಲ್ಲರ್ ಟ್ರ್ಯಾಕ್ಟರ್ನಲ್ಲೇ ಬಳಸ್ಕೊಳ್ಳೋದು ಸರ್. ಇವಾಗ ಒಂದು 2 ವರ್ಷದಿಂದ ಹಸುಗಳನ್ನಂತೂ ಇಟ್ಕೊಂಡೇ ಇಟ್ಕೊಂಡಿದ್ದೀರಿ ಅಲ್ವಾ? ಹಸುಗಳನ್ನ ಇಟ್ಕೊಂಡಿದ್ದೀನಿ ಸರ್. ಹಸುಗಳನ್ನ ಹಾಲಿಗೆ, ಆಮೇಲೆ ಹಂದಿಗಳಿಗೆ ಕೊಡೋ ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ಸಗಣಿಗೆ, ಮತ್ತಿನ್ನೇನು ಅನುಕೂಲ? ಗೊಬ್ಬರಕ್ಕೆ. ಮತ್ತೆ ಬೆಳೆದಂಗೆಲ್ಲ ಹಾಕಿದಂಗೆಲ್ಲ ಕರುಗಳನ್ನು ಮಾರಾಟ ಮಾಡಿದ್ರ? ಕರುಗಳನ್ನ ಯಾರಾದ್ರೂ ಉಳುಮೆ ಮಾಡೋ ಚೆನ್ನಾಗಿ ಸಾಕೋರಿದ್ರೆ ಅವ್ರಿಗೆ ಕೊಡ್ತೀನಿ ಸರ್. ಗಂಡು ಕರುಗಳನ್ನ, ಹೆಣ್ಣು ಕರುಗಳನ್ನ ಕೊಟ್ಟಿಲ್ಲ ಸರ್. ಓಹೋ, ನೋಡಿಕೊಳ್ಳಕ್ಕೆ ಕಷ್ಟ ಆಗ್ತದೆ. ಹಂದಿಗಳು ಹಸುಗಳು ಕೃಷಿಕರಿಗೆ ಉಪಯುಕ್ತವೆ. ಹೌದು ಸರ್. ರೋಬಸ್ಟ ಕಾಫಿ ಎಷ್ಟು ಇಳುವರಿ ಸಿಗ್ತಾ ಇದೆ ತಮಗೆ? ರೋಬಸ್ಟ್ ಕಾಫಿ ನಾನು ಬರೀ 1 ಎಕರೆಯಲ್ಲಿ ನಾನು 38 ಬ್ಯಾಗ್ ಒಯ್ದಿದ್ದೀನಿ ಸರ್. ಹೌದಾ? ಆಮೇಲೆ ಬಾಕಿ ಎಲ್ಲಾ ತೋಟಗಳಲ್ಲಿ ಸರಾಸರಿ ಅಷ್ಟು ಬರೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಬರ್ತದಲ್ಲ ಸರ್. ಏನು 38 ಚೀಲ ಬರ್ಲಿಕ್ಕೆ ಏನು ಕೆಲಸ ಮಾಡಿದಿರಿ ಅಂತ ಹೇಳ್ಬೋದಾ ನಮ್ಮ ಕೇಳುಗರಿಗೆ ಗೊತ್ತಾಗ್ಲಿ? ಅಷ್ಟು ಬರ್ಲಿಕ್ಕೆ ಫುಲ್ ನಾನು ಹಂದಿ ಗೊಬ್ಬರದಲ್ಲಿ ಹಾಕಿ ಬೆಳೆಸಿ ಸರ್. ಓಹೋ, ಅಂದ್ರೆ ಒಂದೊಂದ್ ಗಿಡಕ್ಕೆ ಎಷ್ಟೆಷ್ಟು ಹಾಕೊಂಡು ಬಂದಿದ್ದೀರಿ? 1 ಬುಟ್ಟಿಯನ್ನ 2 ಗಿಡಕ್ಕೆ ಹಾಕಿದ್ದೀನಿ ಸರ್. ಓಹೋ, ಅಂದ್ರೆ ಪ್ರತಿ ವರ್ಷ ಹಾಕಂತ ಬರ್ತೀರಾ ಹೇಗೆ? ಇಲ್ಲ, ಅದು 3 ವರ್ಷಕ್ಕೊಂದ್ಸರಿ ಕೊಡೋದು. 3 ವರ್ಷಕ್ಕೊಂದ್ಸಲ ಸಾಕಾಗ್ತದೆ ಸರ್. ಹಂದಿ ಗೊಬ್ಬರ ಕೊಟ್ಟಮೇಲೆ ರಾಸಾಯನಿಕ ಗೊಬ್ಬರ ಮತ್ತಿನ್ನು ಬೇರೆ ಗೊಬ್ಬರ ಕೊಟ್ಟಿಲ್ವಾ ಅಥವಾ ಅದನ್ನು ಕೊಡ್ತೀರಾ ಸ್ವಲ್ಪ? ಹಂದಿ ಗೊಬ್ಬರ ಕೊಟ್ಟ ಮೇಲೆ ರಾಸಾಯನಿಕ ಗೊಬ್ಬರ ಬರೀ ಒಂದು 100-100 ಗ್ರಾಮ್ಸ್ ಮಾತ್ರ ಕೊಟ್ಟಿದ್ದೆ, 2 ಬಾರಿ ಕೊಟ್ಟಿದ್ದೀನಿ ಸರ್. ಓಹೋ, ಆಮೇಲೆ ಕೊಡ್ಲಿಲ್ಲ. ಅಂದ್ರೆ ಹಂದಿ ಗೊಬ್ಬರ ಅಷ್ಟು ಚೆನ್ನಾಗಿ ಫಲ ಕೊಡುತ್ತೆ, ಗಿಡಗಳಿಗೆ ಇಳುವರಿನೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಇದೆಲ್ಲ ಸ್ವತಃ ಅನುಭವಿಸಿದಾಗ, ಪ್ರಯೋಗ ಮಾಡಿದಾಗ ಗೊತ್ತಾಗುತ್ತೆ. ಹೌದು ಸರ್, ಸ್ವತಃ ಅನುಭವದಲ್ಲಿ ಮಾಡಿದ್ವಿ ಸರ್. ಹಂದಿಗಳು ವರ್ಷವಿಡೀ ನಿಮ್ ಜೊತೆಗಿರ್ತವೆ ಅಲ್ವಾ? ಹಂದಿಗಳು ವರ್ಷವಿಡೀ ಇರ್ತದೆ ಸರ್. ಮತ್ತೆ ಗೊಬ್ಬರನು ವರ್ಷವಿಡೀ ಸಿಗ್ತಾ ಇರುತ್ತೆ. ಜನರಿಗೆ ಎಲ್ರಿಗೆ ಗೊತ್ತಾಗಿಬಿಟ್ಟಿದೆ, ನಮ್ಮಲ್ಲಿ ಹಂದಿಗಳು ಉಂಟು, ಮರಿಗಳು ಸಿಗ್ತವೆ, ಮತ್ತೆ ಜೋಡಿ ಬೇಕು ಅಂದ್ರೆ ಅದಕ್ಕೂ ಸಿಗ್ತದೆ, ಎಲ್ಲರೂ ಫೋನ್ ಮಾಡ್ತಾ ಇರ್ತಾರೆ ಸರ್. ಹಾ ಹಾ, ಹಂದಿ ಗೊಬ್ಬರವನ್ನ ಯಾವ ಸಮಯದಲ್ಲಿ ಹಾಕ್ತೀರಿ ಕಾಫಿ ತೋಟಕ್ಕೆ? ಮೇ ತಿಂಗಳಿಂದ ಸೆಪ್ಟೆಂಬರ್ ವರೆಗೆ ಹಾಕ್ತೀನಿ ಸರ್. ಓಹೋ, ಮಳೆ ಸ್ವಲ್ಪ ಕಡಿಮೆ ಇರುವಾಗ ಹಾಕೋದು ಸರ್. ಅಂದ್ರೆ ಈ ಗಿಡದಿಂದ ಸ್ವಲ್ಪ ದೂರದಲ್ಲೇ ಹಾಕೊಳ್ತೀರಾ? ಗಿಡದಿಂದ 2 ಅಡಿ ಬಿಟ್ಟು ಬಿಟ್ಟು ಗುಂಡಿ ತೆಗೆದು ಬಿಟ್ಟು ಅದರ ಅಡಿಗೆ ಹಾಕೋದು ಸರ್. ಹಾಕಿ ಮಣ್ಣು ಮುಚ್ಚಿ ಮುಳುತ್ತೀನಿ. ಓ, ಗುಂಡಿ ತೆಗೆದು ಮಣ್ಣು ಮುಚ್ಚಿ ಬಿಟ್ಬಿಟ್ರೆ ನಿಧಾನಕ್ಕೆ ಕರಿಗೆ ಅದಕ್ಕೆ ಪೋಷಕಾಂಶ ಪೂರೈಕೆ ಮಾಡುತ್ತೆ, ಅನುಕೂಲ ಆಗ್ತದೆ. ಕಾಳು ಮೆಣಸಿಗೂ ಕೊಡ್ತೀರಾ ಹಂದಿ ಗೊಬ್ಬರವನ್ನ? ಕಾಳು ಮೆಣಸಿಗೆ ಕೊಡೋದಿಲ್ಲ ಸರ್ ನಾನು. ಹಾ ಹಾ, ಕಾಳು ಮೆಣಸಿಗೆ 20 ವರ್ಷ ಹಿಂಚೆಯನ್ನೇ ಸ್ಪ್ರೇ ಮಾಡಿಬಿಟ್ಟು ನನಗೆ ಉಳಿಸಿಕೊಳ್ಳಕ್ ಆಗಿಲ್ಲ ಸರ್. ಹಾ ಹಾ, ಬಳ್ಳಿಗಳು ಹೋಗ್ತಾ ಇದ್ವೆ. ಓಹೋ, ಹಂದಿ ಗೊಬ್ಬರವನ್ನ ಕೊಟ್ಟು ನೋಡಿಲ್ವಾ ನೀವು ಕಾಳು ಮೆಣಸಿಗೆ? ಕೊಟ್ಟು ನೋಡಿದೀನಿ ಸರ್, ಅದು ಬೇಗನೆ ಅದಕ್ಕೆ ಕಾಯಿಲೆ ಬರೋದು ಜಾಸ್ತಿ ಸರ್. ಓಹೋಹೋ, ಸಗಣಿ ಗೊಬ್ಬರ ಕೊಡ್ತೀರಾ? ಸಗಣಿ ಗೊಬ್ಬರ ಸಹ ನಾನು ಕೊಡೋದಿಲ್ಲ ಸರ್. ನಾನು ಏನಿದ್ರು ತೋಟಕ್ಕೆ ಹಾಕೋ ಗೊಬ್ಬರ ಮಾತ್ರನೇ ಅದಕ್ಕೆ ತಗೊಳ್ತಿದ್ದೆ, ಸಾಕು ಅಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ದೆ ಸರ್. ಓ, ಕಾಳು ಮೆಣಸಿಗೆ ಸಗಣಿ ಗೊಬ್ಬರನು ಕೊಡಲ್ಲ, ಹಂದಿ ಗೊಬ್ಬರನು ಕೊಡಲ್ಲ? ಇಲ್ಲ ಇಲ್ಲ, ಯಾವ್ದು ಕೊಡೋದಿಲ್ಲ ಸರ್. ರಾಸಾಯನಿಕ ಗೊಬ್ಬರನು ಕೊಡಲ್ವಾ? ರಾಸಾಯನಿಕ ಗೊಬ್ಬರನು ಸಹ ನಾನು ಕೊಡೋದಿಲ್ಲ ಸರ್, ಒಂದು 15 ವರ್ಷದಿಂದ ಈ ಕಡೆ. ಓಹೋ, ಅಂದ್ರೆ ಕಾಫಿಗೆ ಕೊಡ್ತಿರಲ್ಲ ಈ ಗೊಬ್ಬರಗಳ ಅಂಶನೇ ಅದ್ ಹೇಳ್ಕೊಳತ್ತ ಅಂತ ಹೇಳ್ತಾ ಇದೀರಿ? ಸಾಕು ಅಷ್ಟೇ ಸಾಕು. ಎಷ್ಟು ಬಳ್ಳಿಗಳಿದಾವೆ ತಮ್ಮಲ್ಲಿ ಕಾಳು ಮೆಣಸು, ಎಷ್ಟು ಇಳುವರಿ ಸಿಗ್ತಾ ಇದೆ ತಮ್ಗೆ? ಸುಮಾರು ಒಂದು 500 ಬಳ್ಳಿ ಅಷ್ಟು ಇತ್ತು. 500 ಬಳ್ಳಿಯಲ್ಲಿ ಸುಮಾರು ಬಳ್ಳಿ ಈ ಸಲ ಹೋಗಿದೆ. ಐದೂವರೆ ಕ್ವಿಂಟಲ್. ಐಕಿಂತ ಇಂಚೆ ನನಗೆ 5 ಕ್ವಿಂಟಲ್ ಬಂದಿದೆ. ಈ ವರ್ಷ ಏನು ನೋಡಿದ್ರೆ ಬಳ್ಳಿಗಳೆಲ್ಲ ಹೋಗ್ತಿವಿ ಸರ್, ಹಾಗೆ ಎಲ್ಲ ಬಂದ್ರೆ ಒಂದು ಎಲ್ಲರೂ ಒಂದು 2 ಕ್ವಿಂಟಲ್ ಅಂತ ಕಾಣುತ್ತೆ. ಅದಕ್ಕೆ ಬೋರ್ಡೋ ದ್ರಾವಣ ಸಿಂಪರಣೆ ಮಾಡೋದು ಅಥವಾ ಉಳಿಸಿಕೊಳ್ಳುವ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ವಾ? ಅದು ಇಲ್ಲ ಸರ್, ಬೋರ್ಡೋ ದ್ರಾವಣ ಬಳಸಿಕೊಂಡ್ರೆ ನಿಲ್ಲೋದು ಅಂತ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಕಂಟ್ರೋಲ್ ಮಾಡಬಹುದು, ರೋಗನ ಹೋಗಲಾಡಿಸ್ಲಿಕ್ಕೆ ಬಹಳ ಕಷ್ಟ. ಬಂದ್ಮೇಲೆ ಕಷ್ಟ, ಬರೋದಕ್ಕಿಂತ ಮುಂಚಿತವಾಗಿ. ಹೌದು, ಬೋರ್ಡೋ ದ್ರಾವಣ ಎಷ್ಟೋ ಕಡೆಗೆ ನೆರವಾಗ್ತದೆ ಅಂತ ಹೇಳ್ತಾರೆ, ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ವಾ ಅಥವಾ ಮಾಡಿ ಅಷ್ಟು ಫಲ ಕಂಡಿಲ್ವಾ? ನಾನು ಮಾಡಿಬಿಟ್ಟು ನನಗೆ ಫಲ ಕಂಡಿಲ್ಲ ಸರ್. ನಾನು ಒಂದು 20 ವರ್ಷದ ಹಿಂದುಗಡೆನೆ ನಾನು ಮಾಡಿದ್ದೀನಿ, ಆದ್ರೆ ನನಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಎಲ್ಲೋ ವ್ಯತ್ಯಾಸ ಆಗಿದೆ. ನೀವು ತಜ್ಞರನ್ನ ಸಂಪರ್ಕ ಮಾಡಿದ್ರೆ, ಅನುಭವಸ್ಥರನ್ನ ಸಂಪರ್ಕ ಮಾಡಿದ್ರು ಸ್ವಲ್ಪ ಪರಿಹಾರ ಸಿಗ್ಬೋದೇನೋ. ಬೋರ್ಡೋ ದ್ರಾವಣಗಿಂತ ಸರ್ ನಾವು ಏನಿದ್ರು ನನ್ನೊಂದು ಅನಿಸಿಕೆ, ವರ್ಷಂ ಪ್ರತಿ ನಾವು 100 ಬಳ್ಳಿಗಳನ್ನ ಹೆಚ್ಚಿಗೆ ನೆಟ್ರೆ ನಮಗೆ ಫೇವರೇಜ್ ಫಸಲು ಸಿಗ್ತಾ ಇರ್ತದೆ. ಓ, ಹಾಗೆ ಹಾಗೆ, ಅದನ್ನ ಕಂಟ್ರೋಲ್ ಮಾಡೋಕೆ ಕಷ್ಟ ಆಗ್ತದೆ. ಈಗ ನೀವು ತೋಟದಲ್ಲಿ ಕಾಳು ಮೆಣಸನ್ನ ಬೆಳೆಸಬೇಕಂದ್ರೆ ಸ್ವಲ್ಪ ದೊಡ್ಡ ಬಳ್ಳಿಗಳನ್ನೇ ಸಿದ್ಧಪಡಿಸಿಕೊಂಡ್ಬೇಕು ಅಲ್ವಾ? ನರ್ಸರಿ ಮಾಡ್ಕೊಳ್ತೀನಿ, ವರ್ಷಕ್ಕೊಂದು 100-200 ಬಳ್ಳಿ ಬಾಸ್ಕೆಟ್ ಗಿಡ ಮಾಡಿ ನೆಟ್ಕೊಳ್ತೀನಿ. ಎಷ್ಟು ಉದ್ದದ ಬಳ್ಳಿಯನ್ನ ಹಾಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತೀರಿ? ಅದು ಬರೀ 1 ಅಡಿ ಉದ್ದದು ಅಂದ್ರೆ 4 ಗಂಟು ಬೇಕು ಸರ್. ಆ ಬಳ್ಳಿಯಲ್ಲಿ 4 ಗಂಟು ಬೇಕು, 1 ಗಂಟು ಮಣ್ಣಿನ ಅಡಿಲಿ ಬೇಕು, ನಂತರ 1 ಗಂಟು ಮಣ್ಣಿಗೆ ಟಚ್ ಆಗುವಾಗೆ ಬೇಕು, 2 ಗಂಟು ಅದಕ್ಕಿಂತ ಮೇಲೆ ಇರಬೇಕು ಸರ್. 4 ಗಂಟೆ ಆದ್ರೂ ಸಾಕ? 4 ಗಂಟು ಸಾಕು, ಸಾಕಾಗುತ್ತೆ ಸರ್. ಕಾಫಿ ತೋಟದಲ್ಲಿ ಕಾಫಿ ಗಿಡಗಳ ನೆರಳಿಂದ ಬಳ್ಳಿಗಳು ಮೇಲೆ ಬರಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಬಳ್ಳಿನೇ ಒಳ್ಳೇದು ಅಂತ ಹೇಳ್ತಾರೆ? ಅದು ಆಗ್ತದೆ ಸರ್, ಅದು ಅಂದ್ರೆ ಮೀಟರ್ ಬಳ್ಳಿ ಅಂತ ಹೇಳಿಬಿಟ್ಟು ನೆಡ್ತಾರೆ ಸರ್. ಮೀಟರ್ ಬಳ್ಳಿನ ನೆಟ್ಟು ಬಿಟ್ಟು ಅದಕ್ಕೆ ಮರಕ್ಕೆ ನಾವು ಹಗ್ಗದಲ್ಲಿ ಕಟ್ಟಿ ಇಡಬೇಕು. ಕಾಫಿ ಗಿಡದ ನೆರಳು ಸಿಕ್ಕಿದ್ರೆ ಅದು ಮೇಲಕ್ಕೆ ಬರೋದಿಲ್ಲ, ಅದಕ್ಕಿಂತ ಮೇಲುಗಡೆ ಇರುವ ಉದ್ದದ ಮೀಟರ್ ಬಳ್ಳಿಯನ್ನು ನೆಟ್ರೆ ಅದರಿಂದ ಮೇಲೆಗೆ ಅದು ಹೋಗ್ತದೆ. ಎರಡು ತರದಲ್ಲಿ ಮಾಡಬಹುದು. ಹೌದು, ಕಾಫಿ ಕಾಳು ಮೆಣಸು ಹೊಲದಲ್ಲೇ ಕಾಫಿ ಜೊತೆಗೆ ಏಲಕ್ಕಿಯನ್ನು ಹಾಕೊಂಡಿದ್ರೆ ಅಥವಾ ಪ್ರತ್ಯೇಕವಾಗಿ ಏಲಕ್ಕಿಯನ್ನು ಬೆಳ್ಕೊಳ್ತೀರಾ? ಏಲಕ್ಕಿ ಪ್ರತ್ಯೇಕ ಮಾಡೋದು ಸರ್ ನಾನು. ಓಹೋ, ಎಷ್ಟು ಇಳುವರಿ ಸಿಗ್ತಾ ಇದೆ ತಮಗೆ? ಏಲಕ್ಕಿ ಪ್ರತ್ಯೇಕ ಮಾಡಿದ್ರೆ ನಮಗೆ ಒಳ್ಳೇದು ಸರ್. ಎಷ್ಟು ಪ್ರದೇಶದಲ್ಲಿದೆ, ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮಗೆ? 100 ಎಕರೆ ಉಂಟು ಸರ್. ನಾನು ವರ್ಷಂ ಪ್ರತಿ 100 ರಿಂದ 1000 ಗಿಡದವರೆಗೆ ನೆಡ್ತಾ ಇರ್ತೀನಿ. ಓಹೋ, ನರ್ಸರಿ ನಾನೇ ಸ್ವಂತ ಮಾಡಿಕೊಳ್ಳೋದು. ಅಂದ್ರೆ ಒಂದು ಸೈಡ್ನಿಂದ ಗಿಡ ಅವಾಗ ಸ್ವಲ್ಪ ವೀಕ್ ಆಯ್ತು, ಅದನ್ನ ಕಿತ್ತು ಹೊರಗಡೆ ಬಿಸಾಕಿ ಬಿಟ್ಟು ನಂತರ ಹೊಸ ತಳಿಯನ್ನು ನೋಡೋದು. ಓಹೋ, ಹಾಗಾಗಿ ನಮಗೆ ಸರಾಸರಿ ಸಿಗ್ತಾ ಇರ್ತದೆ ಸರ್. ಎಷ್ಟು ಏಲಕ್ಕಿ ಕೈಗೆ ಸಿಗುತ್ತೆ ನಿಮಗೆ? ಈ ವರ್ಷ ನನಗೆ ಒಂದು 65 ಕೆಜಿ ಆಯ್ತು ಸರ್. ಯಾವ್ದು ತಳಿ ನೀವು ಬೆಳೆಯೋದಲ್ಲ? ಇಲ್ಲ, ನಮ್ದು ಮಾಮೂಲಿ ಸರ್, ನಮ್ಮ ಇಲ್ಲಿನ ಲೋಕಲ್ ತಳಿಗಳು. ಓಹೋ, ಸರಿನೇ ಸರಿನೇ. ಇಲ್ಲೇನು ಯಾವ್ದು ಮಾಡ್ಲಿಲ್ಲ. ಅದ್ರ ಜೊತೆ ಏಲಕ್ಕಿಯಲ್ಲಿ ಬಾಳೆ ಮತ್ತಿನ್ನು ಕಿತ್ತಳೆ ಈ ತರದನ್ನು ಹಾಕೊಂಡಿದ್ದೀರಾ? ಇಲ್ಲ, ಬರೀ ಏಲಕ್ಕಿ ಮಾತ್ರ ಸರ್. ಕಾಫಿಯಲ್ಲಿ ಕಿತ್ತಳೆ ಅಂತ ಬಟ್ರುಗೂಟು ಇದೆ. ಕಿತ್ತಳೆ ಗಿಡಗಳು ಎಷ್ಟಿದಾವ್ ಕಾಫಿ ತೋಟದಲ್ಲಿ? ಕಿತ್ತಳೆ ಅಂದ್ರೆ ತುಂಬಾ ಇಲ್ಲಿ ನಿಲ್ಲೋದಿಲ್ಲ ಸರ್, ಯಾಕೆಂದ್ರೆ ಅದು ಏನಿದ್ರು ಒಂದು 2-3 ವರ್ಷದಲ್ಲಿ ಹಳದಿ ರೋಗ ಬಂದು ಗಿಡಗಳೇ ಸತ್ತು. ನಿಮಗೆ ಉಪಯೋಗ ಆಗಿ ಮಾರಾಟನು ಮಾಡ್ತೀರಿ ಸ್ವಲ್ಪ ಪ್ರಮಾಣದಲ್ಲಿ? ಸ್ವಲ್ಪ ಸ್ವಲ್ಪ ಏನಾದ್ರು ಕೊಟ್ಕೊಳ್ಳೋದು. ಬಟರ್ ಫ್ರೂಟ್ ಎಷ್ಟು ಮರಗಳಿದಾವೆ, ಎಷ್ಟು ವರ್ಷದ ಮರಗಳಿದಾವೆ? ಬೆಟ್ಟಗೂ 10 ಮರ ಇತ್ತು ಸರ್, ಅದರಲ್ಲಿ 6 ಮರ ಸತ್ತೋಯ್ತು. ಆಮೇಲೆ 6 ಮರ ಸತ್ತೋಯ್ತು, 4 ದೊಡ್ಡ ಮರಗಳಿವೆ, ಮರಗಳು ಒಂದು 30 ಇದೆ. ಯಾಕೆ ಸತ್ತೋದು ಮರಗಳು? ಏನ್ ಗಾಳಿ ಬಿದ್ದು ಹೋದ್ವಾ ಅಥವಾ ಹೀಗೆ? ಅದಕ್ಕೆ ರೋಗ ಬರೋದು ಬೇಗ ಉಂಟು ಸರ್, ಒಂದು ಹುಳ ಸೀಡ ಎಲ್ಲ ಬರ್ತಾ ಇರ್ತದೆ ಸರ್. ಮತ್ತೆ ವಿಪರೀತ ಫಸಲು ಅದರಲ್ಲಿ ಹಿಡಿ ಬರುತ್ತೆ ಸರ್, ಹಿಡಿದ್ರೆ ಅದಕ್ಕೆ ರೋಗ ಬರೋದು ಜಾಸ್ತಿ. ಹೌದಾ? ಹೌದೌದು. ಮಾರನೇ ವರ್ಷ ಮರನೇ ಉಳ್ಕೊಳ್ಳೋದಿಲ್ಲ. ಓಹೋ, ಅತಿಯಾಗಿ ಫಸಲು ಬಂದಾಗ ಮುಂದಿನ ವರ್ಷ ಕಷ್ಟನೇ ಅದು ಉಳಿಯೋದು. ಉಳಿಯೋದೇ ಕಷ್ಟ. ಅದು ಕರಿಮೆಣಸು ಆದ್ರೂ ಹಾಗೇನೆ ಸರ್ ಅಲ್ವಾ? ಎಲ್ಲಾ ಬೆಳೆಗಳು ಹಾಗೆ. ಹೀಗೆ ಕಾಫಿಯಲ್ಲಿ ಅತಿಯಾಗಿ ಬೆಳೆ ಬಂತಂದ್ರೆ ಮುಂದಿನ ವರ್ಷ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸುಸ್ತಾಗಿ ಹೋಗ್ಬಿಡುತ್ತೆ. ಬಟರ್ ಫ್ರೂಟ್ ನಿಂದ ಸ್ವಲ್ಪ ತಕ್ಕ ಮಟ್ಟಿನ ಆದಾಯ ಸಿಗುತ್ತೆ, ಅನುಕೂಲ ಅಲ್ವಾ? ಬಟರ್ ಒಂದು 3 ಕ್ವಿಂಟಲ್ ವರೆಗೆ ಆಗ್ತದೆ ಸರ್. ಹೋದ ವರ್ಷ ಆಚೆ ವರ್ಷ ಎಲ್ಲ ಯಾವ ಬೆಲೆಯಲ್ಲಿ ಮಾರಾಟ ಮಾಡಿದ್ರಿ ಕೊರೋನಾ ಹಿನ್ನೆಲೆಯಲ್ಲಿ? ಕೊರೋನಾ ಬೆಲೆಯಲ್ಲಿ ನನಗೆ ಸುಮಾರು ತಾಸ ಆಯ್ತು ಸರ್. ಓಹೋ. ಆಗ ಹೊರಗಡೆ ತಗೊಂಡು ಹೋಗೋರೇ ಇಲ್ಲ, ಎಲ್ಲ ಕೊಳಕ್ತು ಹೋಯ್ತು ಸರ್. ಓಹೋಹೋ. ಹಿಂದಿನ ವರ್ಷ ಒಂದು 5,000 ರೂಪಾಯಿ ಎಷ್ಟು ಸಿಕ್ಕಿದೆ. ಅದು ಬೇಗ ಆಗಿ ಹೋಯ್ತು, ಕೊರೋನಾದಾಗಿ ಗಾಡಿಗಳು ಸಿಗ್ಲಿಲ್ಲ, ಹಾಗಾಗಿ ಎಲ್ಲ ಹಾಳಾಗಿ ಹೋಯ್ತು ಸರ್. ವ್ಯತ್ಯಾಸಗಳು ಆಗ್ತವೆ. ಮೀನು ಸಾಕಾಣಿಕೆ ಉಂಟು ಸರ್. ಹೌದಾ? 3,000 ಮೀನು ಬಿಟ್ಟಿದ್ದೀನಿ. ಕೆರೆ ಎಷ್ಟು ಇದೆ, ಕೃಷಿ ಹೊಂಡ ಅಥವಾ ಕೆರೆ? ಕೆರೆ 12 ಅಡಿ ಆಳ ಉಂಟು ಸರ್, 55 ಅಡಿ ಆಗಲ್ಲ. ಓ ಸರಿನೇ. ಎಷ್ಟು ವರ್ಷಗಳಿಂದ ಮೀನನ್ನ ಸಾಕ್ತಿದ್ರಿ? ಕಳೆದ ಜೂನ್ ನಿಂದ ಸ್ಟಾರ್ಟ್ ಮಾಡಿ. ಹೌದಾ? ಕೈಗೆ ಸಿಗಬೇಕು. ಒಂದು 1 ಕೆಜಿ ಉಂಟು, 2 ಕೆಜಿ ಸಹ ಉಂಟು. ಇನ್ನು ಮಾರಾಟ ಮಾಡಬೇಕು, ದುಡ್ಡು ಕಾಣಬೇಕು. ಹೌದು ಹೌದು. ನಿಮ್ಮ ಶ್ರೀಮತಿ ಅವರ ಹೆಸರೇನಂದ್ರಿ? ಜಯಂತಿ ಸರ್. ಅವರು ಮತ್ತೆ ಮಕ್ಕಳು ಕೃಷಿಯಲ್ಲಿ ಭಾಗಿ ಆಗ್ತಾರೆ ಅಲ್ವಾ? ಎಲ್ಲರೂ ಭಾಗಿಯಾಗ್ತದೆ ಸರ್. ಅದೇ, ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರೆ ಅನುಕೂಲ. ಹೌದು, ಎಲ್ಲರೂ ಸೇರ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ನಿಜ ನಿಜ. ಕೆಳಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಭಾಗಮಂಡಲದ ನಿದ್ಯಾಮಲೆ NS ಗಿರೀಶ್ ಅವರ ಹಂದಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮತ್ತು ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನ ಕೇಳಿದ್ರಿ. ಆಸಕ್ತಿಯಿಂದ ಹೇಗೆ ಸಾಗಿದರನ್ನೋದನ್ನ ಅವರ ಅನುಭವಗಳ ಮಾತುಗಳು ಮನ ಮುಟ್ಟುವಂತೆ ನಿಮಗೆ ತಲುಪಿದವೆ ಅಲ್ವಾ? ಅವರ ಸಂಖ್ಯೆ ಹೀಗಿದೆ: 9483456795. 9483456795. ಮುಂದಿನ ಗುರುವಾರ ಗಿರೀಶ್ ಅವರ ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ಪ್ರಸಾರ ಮಾಡುತ್ತಿದ್ದೀವಿ. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿ ಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ ಬಡ ರಹೆ ಹೈ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮ ನಿರ್ಭರ ಭಾರತ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈ. ಛಟಾಯಿ ಯಾ ಗ್ರೇಡಿಂಗ್ ಇಕಾಯಿ, ಪ್ಯಾಕಿಂಗ್ ಹೌಸ್, ಸಪ್ಲೈ ಚೇನ್ ಔರ್ ಕೋಲ್ಡ್ ಚೇನ್ ಜೈಸಿ ಸುವಿಧಾಯೆ ಯಾ ಫಿರ್ ಪ್ರಾಥಮಿಕ ಕೃಷಿ ಪ್ರಸಂಸ್ಕರಣ ಕೇಂದ್ರ ಕಿ ಸ್ಥಾಪನಾ ಕರ್ ಸಕ್ತೆ ಹೈ. ಇಸ್ ಯೋಜನಾ ಕೆ ತಹತ್ ಪಾತ್ರ ಲಾಭಾರ್ಥಿಯೋ ಕೋ 2 ಕರೋಡ್ ರೂಪಾಯಿ ತಕ್ ಕೆ ಋಣ ಪರ ಅಧಿಕತಮ 7 ವರ್ಷ ಕೆ ಲಿಯೆ ಬ್ಯಾಜ್ ಮೇ 3% ತಕ್ ಕಿ ಛೂಟ್ ದಿ ಜಾ ರಹಿ ಹೈ. ಋಣ ಪುನರ್ಭುಕ್ತಾನ್ ಕೆ ಲಿಯೆ 6 ಮಹೀನೆ ಸೆ 2 ವರ್ಷ ತಕ್ ಮೋರಿಟೋರಿಯಂ ಕಿ ಸುವಿಧಾ ಭೀ ಉಪಲಬ್ಧ ಹೈ. ಇಸ್ ಯೋಜನಾ ನೆ ಅಬ್ ತಕ್ ಸಫಲತಾ ಕಿ ಕೈ ಮಿಸಾಲೆ ಕಾಯಂ ಕಿ ಹೈ. ಜೈಸೆ ಕಿ ಮಧ್ಯಪ್ರದೇಶ ಕೆ ಲಾಭಾರ್ಥಿ ಶ್ರೀ ವಿಪಿನ್ ತ್ರಿಪಾಠಿ ನೆ ಅಗ್ರಿಕಲ್ಚರ್ ವೇಸ್ಟ್ ಸೆ ಬಯೋಫ್ಯೂಲ್ ಬನಾನೆ ಕಾ ಇನ್ನೋವೇಟಿವ್ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಯಾ ಹೈ. ಲೋನ್ ಮಿಲ್ನೆ ಕಿ ವಜಹ ಸೆ ಹಮ್ ಸಮಯ ಪರ್ ಸಾರಿ ಮಶೀನೋ ಕಾ ಪ್ರೊಕ್ಯೂರ್ಮೆಂಟ್ ಔರ್ ಸಾರಾ ಸಿವಿಲ್ ವರ್ಕ್ ಟೈಮ್ ಪೇ ಕರ್ವಾ ಪಾಯೆ ಜಿಸ್ಸೆ ಯೇ ಪ್ರೊಜೆಕ್ಟ್ ಕೋ ಲಗಾನಾ ಸಂಭವ ಹೋ ಪಾಯೆ. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂಧ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ ಕೆ ಅವಸರ ಪೈದಾ ಕಿಯೇ ಹೈ.

ಇಂದಿನವರೆಗೆ 434 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 241 ಸಕ್ರಿಯ ಪ್ರಕರಣಗಾವುಟು, 33 ಕಂಟೈನ್ಮೆಂಟ್ ವಲಯಗಾವುಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.42 ಆವುಟುತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮ ನಡೆಸುವ ಕುರಿತು ಗ್ರಾಮಗಳಿಗೆ ಹೋಗಿ ನೋಡಿ, ರೈತರ ದಾಖಲೆಗ ಹಂಗೆ ಸೇವೆನ ನೋಡಿ ಪರಿಹಾರ ಕೊಡಿಕೆ. ತಹಶೀಲ್ದಾರರು ಮತ್ತೆ ಇಲಾಖೆನ ತಾಲೂಕು ಮಟ್ಟದ ಅಧಿಕಾರಿಗ ನಾಪೋಕುಲ್ನ ಭಗವತಿ ಸಮುದಾಯ ಭವನದಲ್ಲಿ 4 ತಾರೀಕು 18 ಬೆಳಿಗ್ಗೆ 10 ಗಂಟೆಗೆ ನಾಪೋಕುಲ್ ವೃತ್ತಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏರ್ಪಾಡಾಟುತ್ತ ತಹಶೀಲ್ದಾರ್ ಮಹೇಶ್ ಅವು ತಿಳಿಸಿಳು. ಕರ್ನಾಟಕ ಅರೆಭಾಷೆ ಅಕಾಡೆಮಿ ಸುರಾಕೆ ಹಿರಿಯವು ಯುವಜನ ಹಂಗೆ ಅರೆಭಾಷಿಕರು ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಳೋತ್ತ. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ಅವು ಹೇಳ್ದು. ಮಡಿಕೇರಿ ಭಾರತೀಯ ವಿದ್ಯಾಭವನ ಸಭಾಪಾಡಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ದಿನಾಚರಣೆಯ ಪ್ರಯುಕ್ತ ಎನ್ಎಸ್ ದೇವಿ ಪ್ರಸಾದ್ ಅವರ ಸಾಕ್ಷ್ಯಚಿತ್ರ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿ, ಅರೆಭಾಷೆ ಅಕಾಡೆಮಿ 10 ವರ್ಷನ ಪೂರೈಸಿ 11ನೇ ವರ್ಷಕ್ಕೆ ಕಾಲ ಹಾಕಿರುವುದು ತುಂಬ ಖುಷಿನ ವಿಚಾರ. ಅಕಾಡೆಮಿ ಇನ್ನು ಹೊಸ ಹೊಸ ಕಾರ್ಯಕ್ರಮ ನಡೆಸಿ ಅರೆಭಾಷೆನ ಮಹತ್ವನ ಎಲ್ಲ ಕಡೆಯೂ ಬಿತ್ತೋಕೂತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವ್ ಮಾತಾಡಿ, ಎಲ್ಲವೂ ಅಕಾಡೆಮಿಗಾಗಿ ಕಷ್ಟಪಟ್ಟವರನ್ನ ಜ್ಞಾನ ಮಾಡಿಕೊಂಡು ಅವರ ಶ್ರಮ ಮತ್ತು ಉದ್ದೇಶನ ಮುಂದಿನ ಪೀಳಿಗೆಗೆ ತಲುಪಿಸುವುದು ಅರೆಭಾಷೆ ದಿನಾಚರಣೆನ ಮುಖ್ಯ ಉದ್ದೇಶ ಆಗಿಟ್ಟು ಕಳೆದ ಸುಮಾರು ತಿಂಗಳಿಂದ ಅರೆಭಾಷೆಗೆ ಸಂಬಂಧಪಟ್ಟಂಗೆ ಶಬ್ದಕೋಶ, ಪಾರಂಪರಿಕ ಕೋಶ, ಪುಸ್ತಕದ ರೂಪದಲ್ಲಿ ಭಾಷೆಯನ್ನು ಬೆಳೆಸಿಕೆ ಅಕಾಡೆಮಿ ತುಂಬ ಕಷ್ಟಪಡ್ತಾ ಹುಟ್ಟುತ್ತ ಹೇಳ್ದು. ಜಂಬರಲ್ಲಿ ಉಪನ್ಯಾಸಕ ಪಟಡ ಶಿವಕುಮಾರ್, ಕೂಡಕಂಡಿ ಕಾವೀರಮ್ಮ ಸೋಮಣ್ಣ ಅಕಾಡೆಮಿನ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಗ್ರಾಮ ವಾಸ್ತವ್ಯದ ಪ್ರಯುಕ್ತ 4 ತಾರೀಕು 18 ಬೆಳಿಗ್ಗೆ 10 ಗಂಟೆಯಿಂದ ಕುಶಾಲನಗರ ತಾಲೂಕು ಜೋಡಿ ಬಸವೇಶ್ವರ ದೇವಸ್ಥಾನದ ಮುಂದೆ ಇರುವ ಸಮುದಾಯ ಭವನದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆಸಿವೆ ಅಂತ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ತಿಳಿಸಿಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 25ಕ್ಕೆ 4 ನಾಡು ಅರಮನೆ ಹೈಸ್ಕೂಲ್ ಕಕ್ಕಬೇಲಿ ಬಾಳೋಪಾಟು ಹಾಡೋ ಪೈಪೋಟಿ ಏರ್ಪಾಡಾಟು. ಭಾಗವಹಿಸಿಕೆ ಕುಸಿರವು. ಇದೇ 20ರೊಳಗೆ ಅಕಾಡೆಮಿನ ಕಚೇರಿಗೆ ಹೆಸರು ಕೊಡಕೂತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಳು. ಹಿರಿಯ ನಾಗರಿಕರ ವೇದಿಕೆನ ಕಡೆಯಿಂದ ನಾಳೆ ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ಮುಟ ಮಡಿಕೇರಿ ಲಯನ್ಸ್ ಕ್ಲಬ್ ಸಭಾಪಾಡಲಿ ಕೆಮಿ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳಕ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ 4 ತಾರೀಕು 18 ಜಿಲ್ಲೆಯ ಎಲ್ಲ ನ್ಯಾಯಾಲಯದ ಅಂಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದೇತ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಳು. ಕೊರೋನಾ ಕಾಯಿಲನ್ನು ತಡೆಯುವ ನಿಟ್ಟಲ್ಲಿ ಜಾಸ್ತಿ ತಾಂತ್ರಿಕ ಸಿಬ್ಬಂದಿಗಳ ಅವಶ್ಯ ಇರುವ ನಿಟ್ಟಲ್ಲಿ ಭಾರತ ಸರ್ಕಾರದ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಕಡೆಯಿಂದ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿಲಿ ಆರೋಗ್ಯ ಸೇವೆಯಲ್ಲಿ ಕುಸಿರವಕ್ಕೆ 4 ತಿಂಗಳ ಮುಟ ಜಿಲ್ಲಾ ತರಬೇತಿ ಕೇಂದ್ರ ಜಿಲ್ಲಾ ಆಸ್ಪತ್ರೆಯಲ್ಲಿ ತರಬೇತಿನ ಕೊಟ್ಟವೆ. ಕುಸಿರವು ಇದೇ ತಿಂಗಳ 20ರೊಳಗೆ ಆನ್ಲೈನ್ಲಿಲ್ಲರೆ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿಗಳ ಕಚೇರಿಗೆ ಅರ್ಜಿನ ಕೊಡಕ. ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಂತರ್ಜಾತಿ ಮದುವೆನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಬರೆಸುವ ನಿಟ್ಟಲ್ಲಿ ಬೆಂಗಳೂರಿನ ಹೆಚ್ ಅನಂತರಾಯಪ್ಪ ಇವು ನಿರ್ದೇಶನ ಮಾಡಿರುವ ಸಮಾನತೆ ಕಡೆಗೆ ಅಂತ ಹೇಳುವ ಕನ್ನಡ ಚಲನಚಿತ್ರ ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ಪ್ರಾಯೋಜನೆ ಮಾಡಿ ಚಂದನ ಟಿವಿಲಿ ಇದೇ ತಿಂಗಳ 19ಕ್ಕೆ ಮಧ್ಯಾಹ್ನ 2:30 4:30 ಮುಟ ಪ್ರಸಾರ ಆದಿತ್ತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಮೂಲಕ ತಯಾರಾದ ಕ್ಯೂ ಎಲ್ಇಡಿ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿ ಹ್ಯಾಶ್ಟ್ಯಾಗ್ ಇದೀಗ ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ವಿರಾಜಪೇಟೆಯ ಚಿಕ್ಕಪೇಟೆ ಯೂನಿಯನ್ ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕದಲ್ಲಿರುವ ಹ್ಯಾಶ್ಟ್ಯಾಗ್ ಮಳಿಗೆಯಲ್ಲಿ ಲಭ್ಯ. ಭೇಟಿ ನೀಡಿ, ಖರೀದಿಸಿ, ಸ್ವದೇಶಿ ಉತ್ಪನ್ನಗಳಿಗೆ ಉತ್ತೇಜನ ನೀಡಿ. The real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. MBA admissions open. Shrusruti Institute of Management Studies, affiliated to Bangalore University, Peenya second stage, Bangalore. Contact Dr. Mandanna Mukkatira. Call 9741864856. Think about your future. Boost your career.